अमरनाथ यात्रा पर जाने वाले श्रद्धालुओं के लिए कुछ खास जानकारी। यात्रा के दौरान धीरे धीरे चलें, विभिन्न स्थानों पर अनिवार्य विश्राम करें और एक समान गति सुनिश्चित करें। खाली पेट यात्रा ना करें और निर्जलीकरण और सिर दर्द से निपटने के लिए ढेर सारा पानी पिएं। यात्रा के दौरान अपने साथ पोर्टेबल ऑक्सीजन अवश्य लाएं, क्योंकि सांस लेने में कठिनाई होने पर ये सहायक होता है। यात्रियों को यात्रा के दौरान पोस्ट पेड सिम ले जाने की सलाह दी जाती है, क्योंकि गैर जम्मू कश्मीर सर्कल का प्री पेड सिम जम्मू कश्मीर में काम नहीं करेगा। ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:51. ಈಗ ದೇಶಭಕ್ತಿ ಗೀತೆಗಳು ಆರಂಭದಲ್ಲಿ ಕೇಳಿ ಗುರುರಾಜ್ ಹೊಸಕೋಟೆ ಹಾಡಿರುವ ದೇಶಭಕ್ತಿ ಗೀತೆ. ಹೇಳುತ್ತಿದೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜಿವಿ ಅತ್ರಿ ಹಾಡಿರುವ ದೇಶಭಕ್ತಿ ಗೀತೆ. ಭಾಷೆಯ ದ್ವೇಷ ಬೇಡ, ಮತಗಳ ಗೊಡವೆ ಬೇಡ, ಭಾರತಾಂಬೆಯ ಮಡಿಲಲ್ಲಿ ಎಲ್ಲರೂ ಒಂದೇ, ಇಲ್ಲಿ ನಾವೆಲ್ಲ ಒಂದೇ ಎಂದೆಂದೂ ಒಂದೇ. ನಾವು ಜನಿಸಿದ ಧರೆಗೆ ಋಣಿಯಾಗುವ ಹಿಂದೆ ಮೂರು ವರ್ಣದ ಧ್ವಜವನ್ನು ಹಾರಿಸಿ ನಲಿ ನಲಿಯೋಣ, ಒಂದೇ ಮಾತರಂ ಎಂಬ ಗೀತೆಯ ನಾವು ಹಾಡೋಣ. ಮೂರು ವರ್ಣದ ಧ್ವಜವನ್ನು ಹಾರಿಸಿ ನಲಿ ನಲಿಯೋಣ, ಒಂದೇ ಮಾತರಂ ಎಂಬ ಗೀತೆಯ ನಾವು ಹಾಡೋಣ. ಗಾಂಧಿ ಗೋಖಲೆ ಸುಭಾಷ್ ಚಂದ್ರರ ತ್ಯಾಗವ ನಾವು ಸ್ಮರಿಸೋಣ. ಭಾರತ ನಮ್ಮದು, ಭಾಷೆಯ ದ್ವೇಷ ಬೇಡ, ಮತಗಳ ಕೊಡವೆ ಬೇಡ, ಭಾರತಾಂಬೆಯ ಮಡಿಯಲ್ಲಿ ಎಲ್ಲರೂ ಒಂದೇ, ಇಲ್ಲಿ ನಾವೆಲ್ಲ ಒಂದೇ ಎಂದೆಂದೂ ಒಂದೇ. ನಾವು ಜನಿಸಿದ ಕರೆಗೆ ಋಣಿಯಾಗುವ ಹಿಂದೆ ಗಡಿಯನ್ನು ಕಾಯುವ ಯೋಧರ ಬೆನ್ನೆಲುಬಾಗುವ ನಾವು, ಅವರ ತ್ಯಾಗಕ್ಕೆ ಶಿರವನ್ನು ಬಾಗಿ ನಮಿಸುವ ನಾವು. ಗಡಿಯನ್ನು ಕಾಯುವ ಯೋಧರ ಬೆನ್ನೆಲುಬಾಗುವ ನಾವು, ಅವರ ತ್ಯಾಗಕ್ಕೆ ಶಿರವನ್ನು ಬಾಗಿ ನಮಿಸುವ ನಾವು. ದೇಶಭಕ್ತಿ ಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ 7:35 ಹಾಗೂ 7:45-8 ಗಂಟೆಯವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಕೇಳುವಿರಿ. ಈ ಮಧ್ಯೆ 7:35 ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಜಿಆರ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಮನು ಭಾರದ್ವಾಜ್. ಕೇಳಿ ಏರ್ ನೆಕ್ಸ್ಟ್. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೋತೀನಿ. ನನ್ನ ಹೆಸರು ಮನು ಭಾರದ್ವಾಜ್ ಅಂತ. ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾನು ನಮ್ಮ ತಂಡದೊಂದಿಗೆ ಭಾಗವಹಿಸಿದ್ದೆ. ಅಲ್ಲಿ ನಾವು ಪರಿಸರ ಸಂರಕ್ಷಣೆ ಬಗ್ಗೆ ಚರ್ಚೆ ಮಾಡಿದ್ವಿ. ಮತ್ತೊಮ್ಮೆ ನನಗೆ ಈ ವೇದಿಕೆ ಕೊಟ್ಟಿದ್ದಕ್ಕೆ ಆಕಾಶವಾಣಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ ನಾನು ಯಾವ ಟಾಪಿಕ್ ಮಾತಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಇವತ್ತು ನಾನು ನನ್ನ ಮನಸ್ಸಿಗೆ ಹತ್ತಿರವಾದಂತಹ ವಿಷಯ ಅದು ಶಿಕ್ಷಣ. ಈಗ ನಾವು ಮೊನ್ನೆ ತಾನೇ ಜುಲೈ 15 ಯೂತ್ ಸ್ಕಿಲ್ಸ್ ಡೇನ ಆಚರಿಸಿದ್ವಿ. ಈ ಯೂತ್ ಸ್ಕಿಲ್ಸ್ ಡೇ ಬಗ್ಗೆ ನಾವು ಯುವಕರು ಮಾತಾಡ್ದಲೆ ಇನ್ಯಾರು ಮಾತಾಡ್ತಾರೆ? ನಮ್ಮ ಅನಿಸಿಕೆಗಳು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಿಕ್ಕೆ ಇವತ್ತು ನಾನು ಬಂದಿದ್ದೀನಿ. ಕಾರ್ಯಕ್ರಮವನ್ನ ಆರಂಭಿಸೋಣ. ಅದಕ್ಕಿಂತ ಮೊದಲು ನನ್ನ ಪರಿಚಯನ ಮಾಡ್ಕೊಡ್ತೀನಿ. ನನ್ನ ಹೆಸರು ಮನು ಭಾರದ್ವಾಜ್ ಅಂತ. ನಾನು ಜಿಆರ್ ಡಿಗ್ರಿ ಕಾಲೇಜ್ನಲ್ಲಿ ಬಿಕಾಂ ಓದ್ತಾ ಇದ್ದೀನಿ. ನನಗೆ ಆಂಕರಿಂಗ್ ನಲ್ಲಿ ಬಹಳ ಆಸಕ್ತಿ ಇದೆ, ಮತ್ತೆ ಟೀಚಿಂಗ್ ಫೀಲ್ಡ್ ಅಲ್ಲೂ ಕೂಡ ನನಗೆ ಅಷ್ಟೇ ಆಸಕ್ತಿ ಇದೆ. ಅದಕ್ಕೆ ನಾನು ಇವತ್ತು ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಈಗ ನೇರ ವಿಷಯಕ್ಕೆ ಹೋಗಕ್ಕಿಂತ ಮುಂಚೆ ಬಚ್ಚನ್ ಚಿತ್ರದಿಂದ ಹೆಲ್ಲೋ ಹೆಲ್ಲೋ ನನ್ನ ಮನಸ್ಸು ಇಲ್ಲೇ ಎಲ್ಲೋ ಗೀತೆಯನ್ನ ಕೇಳ್ಕೊಂಬರೋಣ. ಹಲೋ ಹಲ್ಲೋ ಹಲ್ಲೋ ಹಲ್ಲೋ ನನ್ನ ಮನಸ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು ಚಲ್ಲು ಚಲ್ಲು ಚಲ್ಲು ಆ ನಗುವ ಒಮ್ಮೆ ಚಲ್ಲು ನಾರಾಗ ಬೈಲು ಕೇಳು ಅಂಜಲಿ ಅಂಜಲಿ ಹೇಳು ನೀ ಕಲಿತೆಯಲ್ಲಿ ಕಂಡನೆ ಕೊಲ್ಲುವ ಚಾಳಿ ಅಂಜಲಿ ಅಂಜಲಿ ಎಲ್ಲಿನ ಹೋದರಲ್ಲಿ ನಿನ್ನದೇ ನೆನಪಿನ ದಾಳಿ ಯು ವಾನ ಬಿ ಮಹಾಕಿ And for you, lovely baby. Oh, hello, hello, hello. Nan mansu ille yello. Kale doite chamak challo. Kedu. Challu, challu, challu. Anagva ome challu. Nanaga ilu pailu. Kedu. ಎಂತಿಸ ನಿನ್ನದೆ ಬಂದು ಹಾಕು ಹಾಜರಿ ನಿನ್ನಯ ನೋಟವೇ ಎಂಟನೇ ಅಚ್ಚರಿ ಎಂತಿಸ ನಿನ್ನದೆ ಬಂದು ಹಾಕು ಹಾಜರಿ ನಿನ್ನಯ ನೋಟವೇ ಎಂಟನೇ ಅಚ್ಚರಿ I wanna be my happy I'm for you lovely baby never, never. Hello hello hello nan mansu ille yello kale doitta chamak chello kedu chellu chellu chellu anagu bavume chellu naragainu pailu kedu ನೌಕರಿ ನಂದಿಗಾಗಿದೆ ಖಾತರಿ ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ ನಿನ್ ಹಿಂದೆ ಸುತ್ತುವ ನೌಕರಿ ನಂದಿಗಾಗಿದೆ ಖಾತರಿ ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ ಒಂದು ಎರಡು ಮೂರು ಎಣಿಸುತ್ತಿದೆ ನನ್ನ ಉಸಿರು ಬಂದು ಕೇಳ ಚೂರು ಅದರಲ್ಲೂ Anjali, Anjali, Anjali, Anjali. You wanna be my heartbeat. I'm for you, lovely baby. ಮೊದಲು ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಆ ವಿಷಯದ ಅರ್ಥನ ನಾವು ಸರಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ಇವತ್ತಿನ ನಮ್ಮ ವಿಷಯ ಶಿಕ್ಷಣ ಅಂತ ಹೇಳಿದೆ. ಶಿಕ್ಷಣ ಅಂದ್ರೆ ಸ್ಕೂಲ್ಗೆ ಹೋಗೋದು, ಅಪ್ಪ ಅಮ್ಮ ಬೈದ್ ಕಳಿಸ್ತಾರೆ ಸ್ಕೂಲ್ಗೆ ಹೋಗ್ತಾ ಇರೋ ಬೆಳಗ್ಗೆ ಎದ್ದು ಅಂತ, ಹೋಗ್ಲಿಲ್ಲ ಅಂದ್ರೆ ಹೊಡಿತಾರೆ. ಅಲ್ಲಿ ಹೋಗಿ 6 ಗಂಟೆ ಕಾಲ ಅಸೆಂಬ್ಲಿ ಅಟೆಂಡ್ ಮಾಡಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ಲಂಚ್ ಬ್ರೇಕ್ ಕಾದು ಲಂಚ್ ತಿಂದು ಏನೋ ಟೀಚರ್ ಹೇಳೋದನ್ನ ಕೇಳ್ಕೊಂಡು ಮನೆಗೆ ಬಂದ್ರೆ ಶಿಕ್ಷಣ ಆಗೋಯ್ತು ಅಂತ ನಾವೆಲ್ಲ ಅನ್ಕೋತೀವಿ. ಆದ್ರೆ ಯುವಕರೇ, ಅದ ಶಿಕ್ಷಣ? ಬಹುಶಃ ಇಷ್ಟಪಟ್ಟು ಶಾಲೆಗೆ ಹೋಗಿರೋ ಜನಸಂಖ್ಯೆ ನಿಜಕ್ಕೂ ಕಡಿಮೆ. ನನ್ನನ್ನು ಸೇರಿಸಿ ನಾನು ಹೇಳ್ಕೊತಾ ಇದ್ದೀನಿ ಇವತ್ತು. ಶಿಕ್ಷಣವನ್ನ ನಾವೆಲ್ಲರೂ ಪೂಜನೀಯ ಭಾವದಿಂದ ನೋಡ್ಬೇಕಾಗತ್ತೆ. ಯಾಕೆ ಪೂಜನೀಯ ಭಾವದಿಂದ ನೋಡ್ಬೇಕಾಗತ್ತೆ? ನಮ್ಮ ಜೀವನ ಅನ್ನೋದು, ಮನುಷ್ಯನ ಜೀವನದಲ್ಲಿ ಶಿಕ್ಷಣ ಅನ್ನೋದು ಮಹತ್ವಪೂರ್ಣವಾದಂತಹ ವಿಷಯಗಳನ್ನ ನಮ್ಗೆ ಹೇಳ್ಕೊಡುತ್ತೆ. ಅಕ್ಷರ ಮೂರೇ ಆದ್ರೂ ಕೂಡ ಬಹಳಷ್ಟು ಮಹತ್ವಪೂರ್ಣವಾದಂತಹ ವಿಷಯಗಳಿದೆ ಈ 3 ಅಕ್ಷರಗಳ ಪದದಲ್ಲಿ. ಹಿರಿಯರು ಇದನ್ನ ಹೇಳ್ತಾರೆ, ಮಾನವೀಯತೆಯ ವಿಕಾಸ ಅಂತ, ದಿ ಎವಲ್ಯೂಷನ್ ಆಫ್ ಹ್ಯುಮ್ಯಾನಿಟಿ. ನಮ್ಮ ಸ್ವಂತ ಇಚ್ಛೆಯಿಂದ ಪಡೆಯುವಂತ ಶಿಕ್ಷಣವನ್ನ ನಾವು ಜೀವನ ಪೂರ್ತಿ ಮರೆಯಕ್ ಸಾಧ್ಯ ಇಲ್ಲ. ನನ್ನನ್ನು ಸೇರಿಸಿ ಕೂಡ ಯಾವುದೋ ಒಂದು ಕ್ಲಾಸ್ ನಾನು ಇಂಟ್ರೆಸ್ಟ್ ಇಂದ ಕೇಳಿರ್ತೀನಿ, ಆ ಒಂದು ಪಾಠ ನಾನು ಇವತ್ತಿಗೂ ಕೂಡ ಕಣ್ಮುಚ್ಕೊಂಡ್ರೆ ನನ್ನ ಕಣ್ಮುಂದೆ ಬರೋ ತರ ಇರುತ್ತೆ. ತೈತ್ರೇಯ ಉಪನಿಷತ್ ಅನ್ನೋದೊಂದಿದೆ. ತೈತ್ರೇಯ ಉಪನಿಷತ್ ನಲ್ಲಿ ಹೇಗ್ ಶಿಕ್ಷಣ ಕೊಡ್ತಿದ್ರು ಅಂದ್ರೆ, ರಿಲೇಶನ್ಶಿಪ್ ವಿತ್ ನೇಚರ್. ಒಂದ್ ದೊಡ್ಡವರು, ನಮ್ ಗುರುಗಳು ನನ್ಗೆ ಹೇಳ್ಕೊಟ್ಟಿದ್ದಾರೆ ಮಾತು, ನಮ್ ಕೈಲಿ ಒಂದು 4 ಜನಕ್ಕೆ ಸಹಾಯ ಮಾಡಕ್ಕಾದ್ರೆ ಮಾಡ್ಬೇಕಂತೆ, ಕೆಟ್ಟ ಕೆಲಸ ಮಾತ್ರ ಮಾಡಬಾರ್ದಂತೆ. ಅದೇ ರೀತಿ ನೇಚರ್ ಅಲ್ಲೂ ಕೂಡ ನಮ್ಗಾಗತ್ತ ನಾವ್ ಗಿಡ ಬೆಳೆಸೋಣ, ಇಲ್ಲ ಯಾರೋ ಬೆಳೆಸಿರೋದಕ್ಕೆ ನಮ್ ಕೈಲಿ ಆದಷ್ಟು ನೀರ್ನ ಹಾಕೋಣ, ಅದನ್ನ ಬಿಟ್ಬಿಟ್ಟು ಹಾಳು ಮಾಡಕ್ ಹೋಗ್ಬಾರ್ದು. ಅದೇ ರೀತಿ ಈ ತೈತ್ರೇಯ ಉಪನಿಷತ್ ನಲ್ಲಿ ನಾನು ನನ್ನತನದ ಸಂಬಂಧ, ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ಬೇಕು. ಯಾರೋ 3ನೇ ವ್ಯಕ್ತಿ ನಮ್ಗೆ ಕ್ವಶನ್ ಮಾಡೋದಕ್ಕಿನ್ನ ನಮ್ಮನ್ನಾವೇ ಕ್ವಶನ್ ಮಾಡ್ಕೊಂಡ್ರೆ ಎಷ್ಟೋ ಉತ್ತರಗಳನ್ನ ನಾವು ಕಂಡ್ಕೋತೀವಿ. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ದ ಬೆಸ್ಟ್ ಆಫ್ ದಿ ಬೆಸ್ಟ್ ಅಂಡರ್ ದ ಸ್ಕೈ ವಿಲ್ ನೆವರ್ ಮೇಕ್ ಅ ಪರ್ಸನ್ ಬೆಸ್ಟ್, ದ ಬೆಸ್ಟ್ ಇನ್ ಹಿಮ್ ವಿಲ್ ಮೇಕ್ ದ ವರ್ಲ್ಡ್ ಬೆಸ್ಟ್ ಅಂತ ಹೇಳ್ತಾರೆ. ನನ್ನಲ್ಲಿ ಏನಿದೆ ಅನ್ನೋದು ನನ್ಗೆ ಗೊತ್ತಿಲ್ಲ ಅಂದ್ರೆ ಇನ್ ಪ್ರಪಂಚಕ್ ನಾನು ಹೇಗ್ ಪ್ರಪಂಚಕ್ ನಾನು ಹೆಂಗ್ ತೋರ್ಸಕ್ ಸಾಧ್ಯ? ಮೊದಲು ನನ್ನನ್ನ ನಾನು ಅವಲೋಕನ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದಕ್ಕೆ ನಾನು ಮತ್ತು ನನ್ನತನದ ಸಂಬಂಧ, ಮತ್ತೆ ನನ್ನತನದಿಂದ ಸಮಾಜದ ಸಂಬಂಧ. ಸಮಾಜನ ಹೇಗ್ ನೋಡ್ಬೇಕು? ಗೌರವದಿಂದ ನೋಡ್ಬೇಕು. ತೈತ್ರೇಯ ಉಪನಿಷತ್ ನಲ್ಲಿ ಇನ್ನೊಂದು ಹೇಳಿದ್ದಾರೆ, ಈ ಭೂಮಿ ಮೇಲೆ ಈ ಒಂದು ನಮ್ಮ ಅದ್ಭುತವಾದಂತಹ ಪ್ರಪಂಚನೇ ಒಂದು ಸೃಷ್ಟಿ. ಆ ಸೃಷ್ಟಿಯಲ್ಲಿ ಎಷ್ಟೊಂದು ಸೃಷ್ಟಿಗಳಿವೆ, ಕ್ರಿಯೇಚರ್ಸ್. ಎಲ್ಲದಕ್ಕೂ ನಾವು ಗೌರವ ಕೊಡ್ಬೇಕಾಗತ್ತೆ. ಈಗ ಈ ಆಕಾಶವಾಣಿಗೆ ನಾನು ಬಂದಾಗ್ಲೆ ಅವರು ನೀವು ಅಂತ, ನಾನು ಎಲ್ಲರಿಗಿನ ಚಿಕ್ಕೋನಿಲ್ಲಿ, ಆದ್ರೆ ಅವರು ನೀವು ಅಂತ ಮಾತಾಡ್ಸಿದ್ರು, ಅದು ನಿಜಕ್ಕೂ ನನ್ಗೆ ಖುಷಿ ಕೊಡ್ತು. ಅವರು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಗೌರವದಿಂದ ಮಾತನಾಡಿಸ್ತಿದ್ದಾರೆ. ಇದು ಬಹುಶಃ ನಾವೆಲ್ಲರೂ ಯುವಕರು ಕಲ್ತ್ಕೊಳ್ಬೇಕಾಗತ್ತೆ. ಹಂಗಂತ ಗೌರವನ ಡಿಮ್ಯಾಂಡ್ ಮಾಡಬಾರ್ದು. ಸಿ, ರೆಸ್ಪೆಕ್ಟ್ ಶುಡ್ ನಾಟ್ ಬಿ ಡಿಮ್ಯಾಂಡೆಡ್, ಇಟ್ ಶುಡ್ ಬಿ ಗೇನ್ಡ್. ಅದು ನನ್ನತನದಿಂದ ಸಮಾಜದ ಸಂಬಂಧ, ಮತ್ತು ಸಮಾಜ ಸಂಬಂಧದಿಂದ ಈ ಇಡೀ ಸಂಸಾರದ ಸಂಬಂಧ. ಈ ರೀತಿ ಶಿಕ್ಷಣನ ಕೊಡ್ತಾ ಇದ್ದು ತೈತ್ರೇಯ ಉಪನಿಷತ್ನಲ್ಲಿ. ಆದ್ರೆ ಇವತ್ ನಿಜಕ್ಕೂ ಈ ರೀತಿಯ ಶಿಕ್ಷಣ ಸಿಗ್ತಾ ಇದೆಯಾ ನಮ್ಗೆಲ್ಲ? ಅಷ್ಟೇ ಅಲ್ಲದೆ ಅವರು ಶಿಕ್ಷಣನ ಹೀಗೆ ಅಂತ ಹೇಳಿದ್ರು, ಏನದು, ನಾವೆಲ್ಲ ಪ್ರಕೃತಿ ಆಗಿರ್ತೀವಿ, ವಿ ಆರ್ ಆಲ್ ನೇಚರ್ ಓನ್ಲಿ. ಸೊ ಯಾವ ಸಂಸ್ಕಾರದಿಂದ ಪ್ರಕೃತಿಯಾಗಿದ್ದಂತಹ ಮಗು ಸಂಸ್ಕೃತ ವ್ಯಕ್ತಿಯಾಗಿ ಸಮಾಜದಲ್ಲಿ ನಿಲ್ತಾನೋ ಆ ಸಂಸ್ಕಾರನ ಅವರು ಶಿಕ್ಷಣ ಅಂತ ಹೇಳಿದ್ರು. ಯಾಕೆ ಈ ರೀತಿ ಶಿಕ್ಷಣ ಸಿಗ್ತಾ ಇಲ್ಲ ಇವತ್ತು ಅಂತ ನೋಡೋಣ. ಅದಕ್ಕಿಂತ ಮೊದಲು ಜೋಶ್ ಚಿತ್ರದ ಒಂದು ಗೀತೆಯನ್ನ ಕೇಳ್ಕೊಂಬರೋಣ, ಅದೇ ನಮಸ್ಕಾರ ಸರ್ ಅಂತ. ನಮಸ್ಕಾರ ಸರ್, ನಾವೆಲ್ಲ ನಿಮ್ಮ ಮನೆ ಹುಡುಗರೇನೆ. ನಮಸ್ಕಾರ ಸರ್, ನಾವೆಲ್ಲ ಮಧುರ ಸಡಗರ ಸ್ಟೂಡೆಂಟ್ ಅಲ್ಲ ನಮ್ಮ ಗುಣಗು ಸೀತ ಸಾತ ನಮ್ಮ ನಡುವೆ ಇಲ್ಲ ಬೇತ ಬೆಳಕು ಬೆಳೆಯಿಂದ ನಡುವೆ ನಡೆಯುವ ಗೋಡಾಕಿಲ್ಲ ಖುಷಿ ಖುಷಿ ಖುಷಿ ಖುಷಿ ನಾವಿನ್ನ ಕಡೆಯಲ್ಲ ಬಿಸಿ ಬಿಸಿ ಬಿಸಿ ಬಿಸಿ ಬಯಸುಲಾಲ ನಮ್ಮನ್ನೆಲ್ಲ ನೀವು ಹರಸ್ತೀರಿ ನಮ್ಮನ್ನೆಲ್ಲ ನೀವು ಹರಸ್ತೀರಿ ಇವತ್ ನಾವ್ ಯಾವ ರೀತಿ ಶಿಕ್ಷಣವನ್ನ ನಮಗೆಲ್ಲ ಸಿಗ್ತಾ ಇದೆ ಯುವಕರಿಗೆ ಚಿಕ್ಕ ಮಕ್ಕಳಿಗೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವುದೇ ಒಂದು ವಿಷಯ ತಗೊಂಡ್ರು ಕೂಡ ಹಿಸ್ಟ್ರಿ ಫಸ್ಟ್ ಹಿಸ್ಟ್ರಿನ ನೋಡಿ ಅನಂತರ ಪ್ರೆಸೆಂಟ್ ಬಗ್ಗೆ ಮಾತಾಡೋದು ಸೂಕ್ತ ಅನ್ಸುತ್ತೆ. ಹಿಂದಿನ ಕಾಲದ ಶಿಕ್ಷಣ ಅಂದ್ರೆ ಪ್ರಾಚೀನ ಕಾಲದ ಶಿಕ್ಷಣದಲ್ಲಿ ನೀವು ಕೇಳಿರ್ಬೋದು ನಲ್ಲಾಂಡ ಅಂಡ್ ತಕ್ಷಶಿಲಾ ಯೂನಿವರ್ಸಿಟೀಸ್, ಎಂಥ ಒಂದು ಅಮೂಲ್ಯವಾದಂತಹ ವಿಶ್ವವಿದ್ಯಾಲಯಗಳಿವು. ಮತ್ತೆ ದೇವಾಲಯಗಳೇ ಗುರುಕುಲ ಆಗಿತ್ತು ಅವಾಗ, ಗುರುಕುಲ ಸಿಸ್ಟಮ್ ಇತ್ತು. ಅದರಲ್ಲಿ ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ರು ಅಂದ್ರೆ ನೈತಿಕ ಮಾರಲ್ ವ್ಯಾಲ್ಯೂಸ್, ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಷನ್, ಆಧ್ಯಾತ್ಮಿಕ ಬೌದ್ಧಿಕತೆ ಇಂಟೆಲೆಕ್ಚುಯಲ್ ಇದು ಕೂಡ ಇಂಪಾರ್ಟೆಂಟ್. ಮತ್ತೆ ಮೌಲ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಯಾವ್ದ್ಯಾವ್ದು? ಸತ್ಯನಿಷ್ಠೆ, ಟ್ರೂತ್ಫುಲ್ನೆಸ್, ಶಿಸ್ತು, ಡಿಸಿಪ್ಲಿನ್. ಅವಾಗ ಯೂನಿಫಾರ್ಮ್ ಅನ್ನೋದೊಂದು ಸಿಸ್ಟಮ್, ಅವಾಗ ಅನ್ನೋದಕ್ಕಿಂತ ಈಗ ರೀಸೆಂಟ್ಲಿ ನಮ್ಗೆ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಅನ್ನೋದ್ರ ಮೇಲೂ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಈಗ ಯೂನಿಫಾರ್ಮ್ ಇಲ್ಲ ಅಂತಾನೆ ತಿಳ್ಕೊಳ್ಳಿ. ಈಗ ನಾನೇ ಇವಾಗ ಒಂದು ಪ್ರೋಗ್ರಾಮಿಗೆ ಬಂದಿದ್ದೀನಿ ಅಂದ್ರೆ ಯಾವ ಡ್ರೆಸ್ ಹಾಕೊಳ್ಳೋದು, ಹಿಂದಿನ ದಿನದಿಂದಾನೆ ಹೇಗ್ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಬಿಡ್ತೀವೋ, ಏನ್ ಡ್ರೆಸ್ ಹಾಕೊಳ್ಳೋದು, ಈ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿರುತ್ತಾ, ಇದ್ರ ಮೇಲೆ ನಾವು ಟೈಮ್ ವೇಸ್ಟ್ ಮಾಡಕ್ ಹೊರಟೋಗ್ತೀವಿ. ಇದು ಒಂದಿನದ ಪ್ರೋಗ್ರಾಮ್ ಬಗ್ಗೆ ನಾನು ಮಾತಾಡ್ತೀನಿ. ಆದ್ರೆ ಶಾಲೆ ಕಾಲೇಜು ದಿನ ಹೋಗ್ಬೇಕು ನಾವು, ಅವಳು ಆ ಬಟ್ಟೆ ಹಾಕೊಂಬಂದ್ರೆ ನಾನು ಯಾವ ಬಟ್ಟೆ ಹಾಕೊಳ್ಳಿ, ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡೋಣ, ಈ ರೀತಿಯ ಕಡೆ ನಮ್ಮ ಗಮನ ಹೋಗದೆ ಇರ್ಲಿ ಅಂತಾನೆ ಯೂನಿಫಾರ್ಮ್ ಸಿಸ್ಟಮ್ ತಂದಿರ್ತಾರೆ. ಮತ್ತೆ ಇನ್ನೊಂದು, ಕೆಲವರು ಶ್ರೀಮಂತ ಇರ್ತಾರೆ, ಅವ್ರು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಶೋ ಆಫ್ ಮಾಡಕ್ಕೂ ಬರ್ತಾರೆ ಕೆಲವರು. ಆದ್ರೆ ಕೆಲವ್ರಿಗೆ ಪಾಪ ಅಷ್ಟು ಇನ್ಕಮ್ ಇರಲ್ಲ, ಆ ಮಗುಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳ್ಕೊಂಡ್ಬಿಡುತ್ತೆ. ಅದಾಗ್ಬಾರದು, ಎಲ್ಲರಲ್ಲೂ ಸಮತೋಲನ ಇರ್ಲಿ, ಎಲ್ಲರೂ ಒಂದೇ ಅನ್ನೋ ಭಾವನೆ ಬರಲಿ ಅನ್ನೋದಕ್ಕೆ ಯೂನಿಫಾರ್ಮ್ ಸಿಸ್ಟಮ್ನ ತಂದ್ರು. ಅದು ಒಂದು ಡಿಸಿಪ್ಲಿನ್ ಸಿಸ್ಟಮ್. ಡಿಸಿಪ್ಲಿನ್ ಅಂದ್ರೆ ಏನು, ಕೈ ಕಟ್ ಬಾಯಿ ಮುಚ್ಚನ್ನೋ ಡಿಸಿಪ್ಲಿನ್ ಅಲ್ಲ, ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ನಾವ್ ಅನ್ಕೊಂಡಿರೋದನ್ನ ಮಾಡೋದೇ ಡಿಸಿಪ್ಲಿನ್ಡ್ ವೇ ಅಂತ ಕರಿತೀವಿ. ಮತ್ತೆ ಈಗ ಇನ್ನೊಂದ್ ರೀತಿ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ, ನಾವ್ ಜಾಸ್ತಿ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ಸ್ಟ್ರಿಕ್ಟ್ ಮಾಡಕ್ ಹೋದ್ರೆ ಸ್ಟೂಡೆಂಟ್ಸ್ ಬರಲ್ಲ ನಮ್ಮ ಹತ್ರ. ಆ ಒಂದು ಕಾರಣ ಇಟ್ಕೊಂಡು ಕೂಡ ಡಿಸಿಪ್ಲಿನ್ ಅನ್ನೋದನ್ನ ಬಿಟ್ಟು ಹಾಕ್ತಾ ಇದಾರೆ ಈಗ. ಮತ್ತೆ ಸ್ವಾವಲಂಬನೆ, ಸೆಲ್ಫ್ ರಿಲಯನ್ಸ್, ಸೆಲ್ಫ್ ರಿಲಯನ್ಸ್ ಮತ್ತೆ ಇಂಡಿಪೆಂಡೆನ್ಸ್ ಎರಡಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ನಾವೇನ್ ಮಾಡ್ತೀವಿ ಗೊತ್ತಾ, ಅವ್ರು ಯಾರೋ ಮಾಡಿ ಯಶಸ್ಸನ್ನ ಗಳಿಸಿದ್ರು, ಅವ್ರು ಯಾವ್ದೋ ಒಂದು ಫೀಲ್ಡ್ಗೆ ಹೋಗಿ ಅದರಲ್ಲಿ ಸಕ್ಸಸ್ ಆದ್ರು ಅಂದ್ರೆ ನಾನು ಕೂಡ ಆ ಫೀಲ್ಡ್ಗೆ ಹೋದ್ರೆ ಸಕ್ಸಸ್ ಆಗ್ಬಿಡ್ತೀನಿ ಅಂತ ನಮ್ ಥಾಟಿಗೆ ಮೈಂಡಿಗೆ ಫಸ್ಟ್ ಬರುತ್ತೆ ಹೊರತು ಆ ಫೀಲ್ಡ್ ನಿಜಕ್ಕೂ ಆ ಫೀಲ್ಡ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇದೆಯಾ, ಆ ಫೀಲ್ಡ್ಗೆ ಹೋದ್ರೆ ಕೆರಿಯರ್ ಆಪರ್ಚುನಿಟೀಸ್ ಇದೆಯಾ, ಇದು ಯಾವುದನ್ನು ನಾವು ಯೋಚನೆ ಮಾಡಲ್ಲ. ಒಂದೇ ಒಂದು ಸಬ್ಜೆಕ್ಟ್ಗೆ ಹತ್ತಾರು ಮೆಟೀರಿಯಲ್ಸ್ ಗಳನ್ನ ಇಟ್ಕೊಂಡು ಹತ್ತಾರು ರೀತಿ ಓದಿದ್ರೆ ನನ್ಗೆ ಎಷ್ಟೊಂದ್ಸತಿ ಆಗಿದೆ ಇದು, ನಾನೊಂದು ಟಾಪಿಕ್ ಓದಿರ್ತೀನಿ ಟೆಕ್ಸ್ಟ್ ಬುಕ್ ಅಲ್ಲಿ, ಸ್ವಲ್ಪ ಅಧಿಕ ಪ್ರಸಂಗತನ ನಮ್ಗೆಲ್ಲ, ಕರೆಕ್ಟ್ ಇರುತ್ತೋ ಇಲ್ವೋ ಅಂತ ಟೆಕ್ಸ್ಟ್ ಬುಕ್ ಮೇಲೆ ಸಂಶಯ ಪಡೋದು, ಅದಕ್ಕೆ ಒಂದು ರೆಫರೆನ್ಸ್ ಮೆಟೀರಿಯಲ್ ನ ಹುಡುಕೋದು, ಆ ರೆಫರೆನ್ಸ್ ಮೆಟೀರಿಯಲ್ ಜೊತೆಗೆ ಒಂದು ಹ್ಯಾಂಡ್ ಬುಕ್ ಅಂತೆ, ಮಾಡೆಲ್ ಕ್ವಶನ್ ಪೇಪರ್ ಇರೋ ಸೆಟ್ ಗಳಂತೆ, ಎರಡ್ ಮೂರ್ ಕಡೆ ಓದ್, ಕೊನೆಗೆ ನಮ್ ಕರೆಕ್ಟ್ ಆಗಿರೋ ಉತ್ತರ ಗೊತ್ತಿರೋ ಅದನ್ನ ತಪ್ಪಾಗಿ ಬರೆದು ಬರೆಯೋ ಸಾಧ್ಯತೆಗಳಿದೆ. ಸೊ ಆಗಿನ ಕಾಲದಲ್ಲಿ ಈ ರೀತಿ ಇರ್ಲಿಲ್ಲ, ವರ್ಬಲ್ ಎಜುಕೇಶನ್ ಇಷ್ಟು ಸೋರ್ಸಸ್ ಆಗಿನ ಕಾಲದಲ್ಲಿ ಇರ್ಲಿಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಯಾವ್ಯಾವ ಸೋರ್ಸಸ್ ಇತ್ತು, ವೇದಗಳು, ಉಪನಿಷತ್ಗಳು, ಬ್ರಹ್ಮಸೂತ್ರಗಳು, ಧರ್ಮಸೂತ್ರಗಳು. ಈಗ ನೀವು ಕೇಳಿರ್ಬೋದು ಆರ್ಯಭಟ್ಟ, ಪಾಣಿನಿ ಸೂತ್ರ, ಗ್ರೇಟ್ ಸಾಂಸ್ಕೃತ್ ಸ್ಕಾಲರ್ ಪಾಣಿನಿ, ಪಾಣಿನಿ ಸೂತ್ರಗಳು, ಪತಂಜಲಿ, ಚರಕ ಸಂಹಿತ, ಸುಶ್ರುತ ಸಂಹಿತ, ಇವೆಲ್ಲ ಬರೆದಿರ್ತಕ್ಕಂತಹ ಅಮೂಲ್ಯವಾದ ಬರವಣಿಗೆಗಳೇ ಶಿಕ್ಷಣದ ಮೂಲಗಳಾಗಿತ್ತು. ಈ ಫಾರ್ಮಲ್ ಎಜುಕೇಶನ್ ಬಂದಿದ್ ಯಾವಾಗ, ಈ ಮೆಕ್ಯಾಲೆ ಬಂದಾಗ, ಬ್ರಿಟಿಷ್ ಎಜುಕೇಶನ್, ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅನ್ನೋದು ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆದಾಗ್ಲೆ ಈ ಫಾರ್ಮಲ್ ಇನ್ಫಾರ್ಮಲ್ ಅನ್ನೋ ವ್ಯತ್ಯಾಸ ಕಂಡಿದ್ ನಾವು. ಸೂರಜ ತೇರಾ ಚಡ್ತಾ ಢಲ್ತಾ ಘರ್ ಚಷ್ಮೇ ತರತೇ ಹೈ ತಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ಮಾಂ ಕೇ ಪೇಟ್ ಸೇ ಮರಘಟ್ ತಕ್ ಹೈ ತೇರೀ ಕಹಾನೀ ಪಕ್ ಪಕ್ ಪ್ಯಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ಸೂರಜ ತೇರಾ ಚಡ್ತಾ ಢಲ್ತಾ ಘರ್ ಚಷ್ಮೇ ತರತೇ ಹೈ ತಾರೇ ದಂಗಲ್ ದಂಗಲ್ ಧಡಕನೆ ಛಾತಿ ಮೇ ಜಬ್ ದುಪಕ್ ಜಾತಿ ಹೈ ಬೀಟ್ ಥಪ್ ಥಪಾ ಉನ್ಕೋ ಫಿರ್ ಜಗಾ ಬಾತ್ ಬನ್ ಜಾತಿ ಹೈ ಸಾವಲೆ ಹಾತಿ ಸೀ ಹರ್ ಚುನೌತಿ ಹೈ ರೇ ಸಾಮನೆ ಖಡಿ ಘೂರ್ ಕೇ ಪಡಿ ಆಂಖ್ ದಿಖಲಾತಿ ಹೈ ತೋ ಆಂಖ್ ಸೇ ಸುಖೀ ಆಂಖ್ ಮಿಲಾ ಕೇ ಭಿಡ್ ಜಾನೇ ಕಾ ನಾಮ ಹೈ ಪ್ಯಾರೇ ದಂಗಲ್ ದಂಗಲ್ ದಂಗಲ್ ಸೂರಜ ತೇರಾ ಚಡ್ತಾ ಢಲ್ತಾ ಘರ್ ಚಷ್ಮೇ ತರತೇ ಹೈ ತಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ಭರೋಸಾ ಅಪನೆ ಸಪನೋ ಪೇ ಕರ್ನಾ ಕಿತ್ನೆ ಮುಹ ಉತ್ನಿ ಬಾತೇ ಗೌರ್ ಕಿತ್ನೋ ಪೇ ಕರ್ನಾ ಆಜ ಲೋಗೋ ಕೀ ಬಾರೀ ಜೋ ಕಹೇ ಕಹ ಲೇನೇ ತೇ ತೇರಾ ಭೀ ದಿನ ಆಯೇಗಾ ಉಸ್ ದಿನ ಹಿಸಾಬ ಚುಕಾ ಕೇ ರಹನಾ ದಂಗಲ್ ದಂಗಲ್ ಸೂರಜ ತೇರಾ ಚಡ್ತಾ ಢಲ್ತಾ ಘರ್ ಚಷ್ಮೇ ತರತೇ ಹೈ ತಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ತಯಾರಿ ಮೊಹಲತ ಮಾಂಗತಿ ಹೈ ಲಾಗತ ಮೇ ತುಜಸೆ ಹರ ಬೂಂದ ಪಸೀನಾ ಪರಮ ನಾಮ ಬದಲೆ ಮೇ ಯೇ ಜಾನ ಲೇ ಬೇಹದ್ ದೇತಿ ಹೈ ಸೂರಜ ತೇರಾ ಚಡ್ತಾ ಢಲ್ತಾ ಘರ್ ಚಷ್ಮೇ dangal dangal dangal dangal dangal dangal. ಇವತ್ತಿನ ದಿನ ಶಿಕ್ಷಣ ಹೆಂಗಾಗಿದೆ ಅಂದ್ರೆ ಒಂದು ಟೆಕ್ಸ್ಟ್ ಬುಕ್, ಕ್ಲಾಸ್ ಅಟೆಂಡೆನ್ಸ್, ಮತ್ತೆ ಎಕ್ಸಾಮಿನೇಷನ್, ರ್ಯಾಂಕು, ಡಿಗ್ರೀಸ್, ಸರ್ಟಿಫಿಕೇಟ್ಸ್, ಎಂಪ್ಲಾಯ್ಮೆಂಟ್, ಇದೇ ಶಿಕ್ಷಣ ಅಂತ ತಪ್ಪರ್ಥ ಮಾಡ್ಕೊಂಡಿದೀವಿ. ಅಪ್ಲಿಕೇಶನ್ ಆಫ್ ನಾಲೆಜ್, ಓದೆ ಅದನ್ನ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಬರೀ ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಎಜುಕೇಶನ್ ನಮಗೆ ಆಗಿರೋದು ಇವತ್ತು. ಫ್ರಾಗ್ ಇನ್ ಅ ವೆಲ್, ಅದೇ ಕಪ್ಪೆನ ತಗೊಂಡೋಗ್ ಲೇಕಲ್ಲಿ ಹಾಕಿದ್ರೆ ಬದುಕದೇ ಇಲ್ಲ ಅದು. ನಮ್ಗೆಲ್ಲ ಎಜುಕೇಶನ್ ಫಾರ್ ಲೈಫ್ ಬೇಕು. ನಾವೆಲ್ಲ ಟೆಂಪರರಿ ಸೊಲ್ಯೂಷನ್ ಹುಡುಕದಲ್ಲಿ ಎತ್ತಿದ ಕೈ. ಇಲ್ಲಿ ಏನೋ ಒಂದು ಕರೆಂಟ್ ಪ್ರಾಬ್ಲಮ್ ಇರುತ್ತೆ, ಎಮ್ ಸಿ ಬಿ ಟ್ರಿಪ್ ಆಗಿರುತ್ತಪ್ಪ, ನಾವ್ ಏನಕ್ಕೆ ಟ್ರಿಪ್ ಆಯ್ತು ಅಂತ ನೋಡಲ್ಲ. ಏ ಎಂ ಸಿ ಬಿ ಎತ್ಬಿಡು ಅಂತೀವಿ, ಅವನ್ ಎತ್ತದ ಸರಿ ಹೋಯ್ತು ಸಮಸ್ಯೆ ಅಂತ ಅನ್ಕೋತೀವಿ. ಇಟ್ಸ್ ಅ ಟೆಂಪರರಿ ಸೊಲ್ಯೂಷನ್ ನೋಡಿ ಹುಡ್ಕೊಂಡು ಕೂತಿರ್ತೀವಿ ಹೊತ್ತು ಪರ್ಮನೆಂಟ್ ಸೊಲ್ಯೂಷನ್ ಏನಾದ್ರು ಹುಡುಕ್ತೀವ. ನನ್ನ ಶಿಕ್ಷಣ ಅಂದ್ರೆ ಒಂದು ಟಾರ್ಚ್ ಅಂತ ಕರಿತೀವಿ. ನಾವು ಯುವಕರೆಲ್ಲ ಅದರಲ್ಲಿ ಬೆಳಕು ಕಾಣಬೇಕು. ಆ ಬೆಳಕಿನಲ್ಲಿ ನಮ್ಮ ಬದುಕನ್ನ ನಾವು ಬೆಳೆಸಿಕೊಳ್ಳುವಂತಹ ಶಕ್ತಿಯನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ ಶಿಕ್ಷಣದಲ್ಲಿ. ಶಿಕ್ಷಣ ಅಂದ್ರೆ ಅನೇಕ ಅಂಶಗಳಿವೆ. ಮೂರು ಅಂಶಗಳ ಬಗ್ಗೆ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ. ಶಿಸ್ತು, ಶ್ರದ್ಧೆ, ಶ್ರಮ. ಈಗ ಡಿಗ್ರಿಗೆ ಬಂದ ತಕ್ಷಣ ನಾವೆಲ್ಲ ಒಂದು ತಪ್ಪು ಅರ್ಥ ಮಾಡ್ಕೋತೀವಿ. ಓ, ನಾವು ದೊಡ್ಡ ಮನುಷ್ಯರಾಗೋಗಿದ್ದೀವಿ, ನಮಗ್ ಬೇಕಾದಂತ ಫ್ರೀಡಂ ನಮಗ್ ಕೊಡ್ಬೇಕು ಇವಾಗ ಕಾಲೇಜು, ನಾವು ಬಂದಿದ್ದೇ ಟೈಮು, ನಾವು ಹೋಗಿದ್ದೇ ಟೈಮು, ಟೀಚರ್ಸ್ ನಮ್ಮನ್ನೇನು ಕೇಳೋ ಹಾಗಿಲ್ಲ. ಅದೇ ನಾವ್ ಈ ರೀತಿ ಅರ್ಥ ಮಾಡ್ಕೋಬಹುದಲ್ವಾ, ನಾನ್ ಡಿಗ್ರಿಗೆ ಬಂದಿದ್ದೀನಿ, ರೆಸ್ಪಾನ್ಸಿಬಿಲಿಟಿ ನಂದು ಜಾಸ್ತಿ ಆಗಿದೆ. ಇವತ್ ಈ ಕ್ಷಣ ಈ ಒಂದ್ ಸೆಕೆಂಡ್ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೂ ಕೂಡ ಅದು ಈ ಸೆಕೆಂಡ್ ಅಷ್ಟೇ, ತಿರ್ಗಾ ನನ್ಗೆ ಈ ಚಾನ್ಸ್ ಸಿಗುತ್ತೋ ಇವೋ ನಂಗೆ ಗೊತ್ತಿಲ್ಲ. ಹಾಗಾಗಿ ಸಿಕ್ಕಿರೋ ಸಮಯ, ಸಿಕ್ಕಿರೋ ಆಪರ್ಚುನಿಟಿನ ಸರಿಯಾಗಿ ಬಳಸ್ಕೊಳ್ಬೇಕಾಗತ್ತೆ. ಡಿಸಿಪ್ಲಿನ್ ಮತ್ತೆ ಡಿಟರ್ಮಿನೇಷನ್. ಈಗ ನಾನೀಗ ಒಂದು ಪ್ರೋಗ್ರಾಮ್ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಶ್ರದ್ಧೆ ಇರಬೇಕು ಫಸ್ಟ್. ಸುಮ್ನೆ ನಾಳೆ ಪ್ರೋಗ್ರಾಮ್ ಅಂದ್ರೆ ಇವತ್ತು ಕುತ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಬಂದು ಬೆಬೆ ಬೆಬೆ ಅಂದ್ಬಿಡ್ತೀನಿ, ಹಂಗಾಗ್ಬಾರ್ದು. ಯಾವಾಗ ನನಗೆ ಗೊತ್ತಾಯ್ತು ಅವತ್ತಿಂದಾನೇ ನಾನು ಕುತ್ಕೊಂಡಿದ್ದಕ್ಕೆ ತಯಾರಿ ಮಾಡ್ಕೊಳ್ಬೇಕು, ಎಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳಬೇಕು, ಗುರುಗಳ ಆಶೀರ್ವಾದ ಇರಬೇಕು. ಇದು ಡಿಟರ್ಮಿನೇಷನ್. ಸುಮ್ನೆ ಕಾಟಾಚಾರಕ್ಕೆ ನಾನು ಹೋದೆ ಆಲ್ ಇಂಡಿಯಾ ರೇಡಿಯೋಗೆ ಅಂತ ಹೇಳ್ಕೊಳಕ್ಕೋಸ್ಕರ ಬಂದು ನಾನು ಮಾಡಿದ್ರೆ ಅಷ್ಟು ಶ್ಲಾಘನೀಯುತವಾಗಿರಲ್ಲ ಅದು. ಮತ್ತೆ ಶ್ರಮ, ಹಾರ್ಡ್ ವರ್ಕ್. ಕೃಷ್ಣನೇ ಇಂದ್ರಪ್ರಸ್ಥ ಕೊಡ್ಲಿಲ್ಲ ಆ ಪಾಂಡವರಿಗೆ, ಅವ್ರ ಕೈಲಿ ಫಸ್ಟ್ ಕೆಲಸ ಮಾಡಿ ಪರೀಕ್ಷೆ ಮಾಡ್ದ ಕೃಷ್ಣ ಅವ್ರಿಗೆ ನಿಜವಾಗ್ಲೂ ಸಾಮರ್ಥ್ಯ ಇದೆಯಾ ಅಂತ. ಆಮೇಲೆ ಅವನು ಇಂದ್ರಪ್ರಸ್ಥಾನ ಕೊಟ್ಟಿದ್ದು ಪಾಂಡವರಿಗೆ. ಸುಮ್ನೆ ಯಾವ್ದು ಕೂಡ ನಮ್ಗೆ ದಕ್ಕಲ್ಲ. ಶ್ರಮ ಮತ್ತೆ ಡೆಡಿಕೇಶನ್. ನಾನು ಇಷ್ಟಪಟ್ಟು ಬಂದಿದ್ದೀನೋ ಬಿಟ್ಟಿನೋ ಸೆಕೆಂಡ್ರಿ, ಬಟ್ ಬಂದ್ ಆಗೋಗಿದೆ. ಬಂದ ಮೇಲೆ ನಾನು ಅಯ್ಯೋ ಬರಬಾರ್ದಿತ್ತು, ಅಯ್ಯೋ ಬರಬಾರ್ದಿತ್ತು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಡೆಡಿಕೇಶನ್ ಇಂದ ವರ್ಕ್ ಮಾಡಿದ್ರೆ ಆ ಇಷ್ಟ ಇಲ್ದೇ ಇರೋ ಕೆಲಸ ಕೂಡ ನನಗೆ ಇಷ್ಟ ಆಗೋಗುತ್ತೆ. ಸಿ, ವೀಡ್ಸ್ ಗ್ರೋ ವಿತೌಟ್ ಸಪೋರ್ಟ್. ಕೆಟ್ಟ ಗುಣಗಳು ಯಾರಿಗೆ ಹೇಳ್ಕೊಡ್ದಲ್ಲೇ ಬಂದ್ಬಿಡುತ್ತೆ. ಗುಡ್ ಥಿಂಗ್ಸ್ ಹ್ಯಾವ್ ಟು ಬಿ ರಿಪೀಟೆಡ್ಲಿ ಟೋಲ್ಡ್. ಮತ್ತೆ ಎಕ್ಸಾಮ್ಗೆ ಹೋದ್ಮೇಲೆ ಇದೊಂದು ಕೆಟ್ಟ ಅಭ್ಯಾಸ ನಮ್ಗೆ. ಕ್ವಶನ್ ಪೇಪರ್ ಕೊಡ್ತಾರೆ, 5-15 ನಿಮಿಷ ಮುಂಚೆ ಕೊಡೋದೇನಕ್ಕೆ, ನಮ್ ಕಾನ್ಫಿಡೆನ್ಸ್ ಗೈನ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಕೊಡ್ತಾರೆ ಹೊರತು ಫಸ್ಟ್ ಕ್ವಶನ್ಸ್ ಓದ್ತಾ ಇರ್ತೀವಿ. ಓ, ಈ ಕ್ವಶನ್ ನನಗೆ ಗೊತ್ತಪ್ಪ ಅಂತ ನಾನು ನೋಡಲ್ಲ. ಅಯ್ಯೋ, ಈ ಕ್ವಶನ್ ನನಗೆ ಗೊತ್ತೇ ಇಲ್ಲ, ಈ ಕ್ವಶನ್ ನನಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲದೆ ಇರೋದನ್ನ ಫಸ್ಟ್ ನೋಡ್ತೀವಿ. ಅವಾಗ ಏನಾಗುತ್ತೆ, ಗೊತ್ತಿರೋದು ಕೂಡ ಗೊತ್ತಿಲ್ಲದಿರೋಂಗಾಗೋಗುತ್ತೆ. ಬರೋ ಕ್ವಶನ್ಸ್ ಗಳೆಲ್ಲ ಫಸ್ಟ್ ನೋಡ್ಕೊಂಡಾಗ ಫಸ್ಟ್ ಅದನ್ನ ಬರೆದ್ಮೇಲೆ ಆ ನನ್ಗೆ ಯಾವ ಕ್ವಶನ್ ಬರೋದಿಲ್ವೋ ಅದು ಕೂಡ ನನಗೆ ಆನ್ಸರ್ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೆಡಿಕೇಶನ್ ಮತ್ತೆ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ. ಪ್ರಧಾನಮಂತ್ರಿಗಳಾಗಿರ್ಬೋದು, ಯಾರೇ ಆದ್ರೂ ಕೂಡ ಒಂದು ದೇಶದ ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಣ ಮತ್ತು ರಕ್ಷಣಾ, ದೀಸ್ ಆರ್ ದಿ ಟೂ ಮೇನ್ ಪಿಲ್ಲರ್ಸ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ. ಸಿ, ಎಜುಕೇಶನ್ ಶುಡ್ ನಾಟ್ ಇನ್ಸ್ಟ್ರಕ್ಟ್ ಅ ಸ್ಟೂಡೆಂಟ್, ಇಟ್ ಶುಡ್ ಕನ್ಸ್ಟ್ರಕ್ಟ್ ಅ ಸ್ಟೂಡೆಂಟ್. ಅವನೋ ಒಂಚೂರು ತಪ್ಪು ಮಾಡ್ಬಿಟ್ರೆ ಅಲ್ಲಿ ನೀವು ಒಂದು ಸಭೆಯಲ್ಲಿ ಸೇರೋ ಎಲ್ಲರೂ ಇನ್ಸ್ಟ್ರಕ್ಷನ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಆದ್ರೆ ನಿಜವಾಗ್ಲೂ ನಾವು ಅದನ್ನ ಕನ್ಸ್ಟ್ರಕ್ಟ್ ಮಾಡಕ್ ನೋಡ್ತೀವ. ಈಗ ತಾನೇ SSLC ಪರೀಕ್ಷೆ ಮುಗ್ದಿದೆ, ಸೆಕೆಂಡ್ PUC ಪರೀಕ್ಷೆ ಮುಗ್ದಿದೆ, ನೆಕ್ಸ್ಟ್ ಸ್ಟೇಜ್ ಆಫ್ ಅವರ್ ಲೈಫ್ ಕಾಲಿಡ್ತೀವಿ. ಏನ್ ಚೂಸ್ ಮಾಡಿದ್ರೆ ಒಳ್ಳೇದು, ಯಾವ ಕೋರ್ಸ್ಗೆ ಹೋದ್ರೆ ಒಳ್ಳೇದು, ಅದೇ ಓದ್ಬೇಕು ಇದೇ ಓದ್ಬೇಕು ಅನ್ನೋದಿಲ್ಲ. ಎಷ್ಟೊಂದು ವೆರೈಟಿಗಳಿದೆ, ನಮ್ಮ ಇಂಟ್ರೆಸ್ಟ್ ತಕ್ಕನಂಗೆ ಓದೋದಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಕೆಲವರು ನಾವೆಲ್ಲರೂ ಏನು ಸಮಸ್ಯೆ ಎದುರಿಸ್ತೀವಿ ಅಂದ್ರೆ ಪಿಯರ್ ಪ್ರೆಷರ್ ಫ್ರಮ್ ದಿ ಪೇರೆಂಟ್ಸ್. ಚಿಕ್ಕಂದ್ರಿಂದಲೂ ನೀನ್ ಡಾಕ್ಟ್ರೇ ಆಗ್ಬೇಕು, ನೀನ್ ಡಾಕ್ಟ್ರೇ ಆಗ್ಬೇಕು, ನೀನ್ ಸೋಲ್ಜರೇ ಆಗ್ಬೇಕು, ನಿನ್ಗೆ ಗೌರ್ಮೆಂಟ್ ಜಾಬೇ ಸಿಗ್ಬೇಕು, ನೀನ್ CMA ಆಗ್ಬೇಕು, ನೀನ್ ಪ್ರೈಮ್ ಮಿನಿಸ್ಟ್ರೇ ಆಗ್ಬೇಕು ಅಂತ ಒತ್ತಡ ಹೇರ್ಬಿಟ್ಟಿರ್ತೀವಲ್ಲ. ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅನ್ನೋದು ಆ ಸ್ಟೂಡೆಂಟ್ಗೆ ಗೊತ್ತಿರುತ್ತೆ. ಆ ಇಂಟ್ರೆಸ್ಟ್ ತಕ್ಕಂಗೆ ಅವನ್ಗೆ ಕೋರ್ಸ್ಗಳನ್ನ ಸ್ಟ್ರೀಮ್ಗಳನ್ನ ಚೂಸ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. SSLC ಬರೆಯೋ ತನಕ ನಾನು ನೆಕ್ಸ್ಟ್ ಏನ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಪರ್ದಾದ್ಮೇಲೆ ರಿಸಲ್ಟ್ ಬಂದಾದ್ಮೇಲೆ ಇರೋದು ಆಕ್ಚುಯಲ್ ಟಾಸ್ಕ್. ಈ ರಿಲೇಟಿವ್ಸ್ ಸಜೆಷನ್ ಕೊಡೋದ್ರಲ್ಲಿ ಎತ್ತಿದ ಕೈ. ರಿಸಲ್ಟ್ ಹೇಳಕ್ ಫೋನ್ ಮಾಡಿರ್ತೀವಿ, ಒಬ್ಬೊಬ್ರು ಒಂದೊಂದ್ ಸಜೆಷನ್ ಕೊಡಾಟ. ಇನ್ನೊಂದೇನ್ ಗೊತ್ತಾ, ಅವ್ರ ಹೇಳಿದ ಸಜೆಷನ್ ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಹೆಂಗಪ್ಪ ಮಕ್ಕ ತೋರ್ಸೋದು? ನೆಕ್ಸ್ಟ್ ಯಾರೋ ಒಬ್ರು ಡಾಕ್ಟರ್ ಆಗಿ ಅಂತ ಹೇಳಿರ್ತಾರೆ, ಆಯ್ತು ಅಂಕಲ್ ಅಂತ ಏನೋ ಜೋಶಲ್ ರಿಸಲ್ಟ್ ಚೆನ್ನಾಗಿ ಬಂದಿರುತ್ತೆ ಹೇಳ್ಬಿಟ್ಟಿರ್ತೀನಿ ಫೋನಲ್ಲಿ. ನೆಕ್ಸ್ಟ್ ಏನಪ್ಪ ತಗೊಂಡೆ ಅಂತ ಕೇಳಿರ್ತಾರೆ. ಆಗ ಹೆಂಗೆ ಯಾವ ಮಕ್ಕ ಇಟ್ಕೊಂಡು ಆನ್ಸರ್ ಮಾಡೋದು ಅನ್ನೋದು ಕೂಡ ನಮ್ ತಲೆಯಲ್ಲಿ ಒಂದು ಬಂದ್ಬಿಡುತ್ತೆ. ಇನ್ನೊಂದು ಈ ತರ ಯಾವಾಗ ಆಗುತ್ತೆ ಅಂದ್ರೆ ಈ ಕಾಲೇಜ್ ವಿಷಯಗಳಲ್ಲಿ ಈ ಪೋಷಕರು ತಪ್ಪಾಗ್ಬಿಡ್ತಾರೆ. ಸುಮ್ಮನೆ ಇರಲ್ಲ, ರಿಸಲ್ಟ್ ಹೇಳಿ ಸುಮ್ಮನಾಗ್ತಾರ ಇಲ್ಲ, ನನ್ ಮಗಂಗೆ ಯಾವ ಕಾಲೇಜ್ ಸೇರ್ಕೊಂಡ್ರೆ ಒಳ್ಳೇದು ಅನ್ನೋ ಒಂದು ಕ್ವಶನ್ ಕೇಳ್ಬಿಡ್ತಾರೆ. ಆ ರಿಲೇಟಿವ್ಸ್ ಗಳು ಬೆಂಗಳೂರಲ್ಲಿ ಇರ್ತಕ್ಕಂತ ಎಲ್ಲಾ ಕಾಲೇಜು ಒಳ್ಳೇದಂತಾರೆ. ಯಾವ್ದೋ ಒಂದ್ ಕಾಲೇಜ್ ಅವ್ರಿಗೆ ಇಷ್ಟ ಆಗಿರೋ, ಅವ್ರಿಗೇನೋ ಒಂದು ರಿಲೇಷನ್ ಸಂಬಂಧ ಇರುತ್ತೆ ಆ ಕಾಲೇಜ್ ಜೊತೆಗೆ. ಆ ಒಂದು ತಲೆ ಮನ್ಸಲ್ಲಿ ಅದನ್ನ ಇಟ್ಕೊಂಡು ನೀನ್ ಈ ಕಾಲೇಜ್ ಸೇರ್ಕೋ ಅಂತ ಹೇಳಿರ್ತಾರೆ, ಒಪ್ಕೋತೀನಿ. ನೆಕ್ಸ್ಟ್ ನೀನ್ ಎಲ್ಲೋ ಫಂಕ್ಷನ್ ಅಲ್ಲಿ ಸಿಕ್ಬಿಟ್ಟಿರ್ತಾರೆ, ನಾನ್ ಆ ಕಾಲೇಜೇ ಸೇರ್ಕೊಂಡಿರಲ್ಲ ಅನ್ಕೊಳ್ಳಿ. ಆ ಕೇಳ್ತಾರೆ, ನಾನ್ ಹೇಳ್ತೀನಲ್ಲ ನಾನ್ ಈ ಕಾಲೇಜ್ ಸೇರ್ಕೊಂಡೆ ಅಂಕಲ್ ಅಂದ್ರೆ, ನೀನ್ ಯಾಕೆ ನಾನ್ ಹೇಳಿದ ಕಾಲೇಜ್ ಸೇರ್ಕೊಳ್ಳಿಲ್ಲ? ಅಲ್ಲೂ ಕೂಡ ಒಂದು ಪಕ್ಷಪಾತ ಮಾಡ್ತಾರವ್ರು ನಮ್ಮ ಮೇಲೆ ಒಂಥರ. ಅವತ್ತಿನ ನಾವು ಅವ್ರಿಗೆ ಒಂದು ದುಷ್ಮನ್ಗಳ ಹಾಗೆ. ಪೇರೆಂಟ್ಸ್ ಕೂಡ, ನಾನೇ ನನ್ನ ಎಷ್ಟೊಂದು ಫ್ರೆಂಡ್ಸ್ ಗಳ ಪೇರೆಂಟ್ಸ್ ಅಲ್ಲಿ ಇದನ್ನ ನೋಡಿದೀನಿ, ನನ್ನ ಮಗ ಈ ಕಾಲೇಜ್ ನಲ್ಲಿ ಓದೋದ್ರೇನೆ ಅವನಿಗೆ ಒಳ್ಳೆ ಶಿಕ್ಷಣ ಸಿಗೋದು, ಹೈ ಸ್ಟೇಟಸ್. ಸೊ ಈಗ ಟೆಂತ್ ಆದ್ಮೇಲೂ ಕೂಡ, ಸೆಕೆಂಡ್ ಪಿ ಆದ್ಮೇಲೂ ಕೂಡ ಅವ್ರಿಗೆ ಏನ್ ಇಷ್ಟ ಇದೆ ಅನ್ನೋದನ್ನ ಮೊದ್ಲು ಕೇಳಿ ನೀವು. ಮಕ್ಕಳು ಕೂಡ ನಮ್ದು ಒಂಥರ ಚಂಚಲ ಮನಸ್ಸು, ನನ್ಗೂ ಕೂಡ ಈ ರೀತಿ ಇತ್ತು. ಟ್ರೈನ್ ಡ್ರೈವರ್ ಆಗ್ಬೇಕು ಅನ್ನೋ ಒಂದು ಹುಚ್ಚು. ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಅಂದ್ರೆ ಇಂಜಿನ್ ಇಂದನೇ ಕುತ್ಕೋಬೇಕು. ಅದಾದ್ಮೇಲೆ ಮೆಟ್ರೋ ಬಂತು, ಮೆಟ್ರೋದಲ್ಲಿ ಮೆಟ್ರೋ ಡ್ರೈವರ್ ಆಗ್ಬೇಕು ಅಂತ ಆಸೆ. ಈಗ ಯಾವ್ದೋ ಒಂದ್ ಪೊಲೀಸ್ ಫಿಲಂ ನೋಡಿರ್ತೀವಿ, ಪೊಲೀಸ್ ರಿಲೇಟೆಡ್ ಫಿಲಮು, ಏ ನಾನ್ ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋ ಆಸೆ. ಇಲ್ಲ ಪೈಲಟ್, ನಮ್ಗೆ ಮೆಚುರಿಟಿ ಎಲ್ಲಿ ತನಕ ಬರಲ್ಲ ಅಲ್ಲಿ ತನಕ ನಮ್ದು ಮನಸ್ಸು ಚಂಚಲಾನೆ. ಸೊ ನಮ್ಗೆ ಆಕ್ಚುಲ್ ಆಗಿ ನಾವ್ ಏನ್ ಇಂಟ್ರೆಸ್ಟ್ ಇನ್ನೋದು ಯಾವಾಗ ಗೊತ್ತಾಗುತ್ತೆ? ಈ ಟೆಂತ್ ಆದ್ಮೇಲೆ ಇಲ್ಲ ಸೆಕೆಂಡ್ ಪಿ ಯು ಆದ್ಮೇಲೆ. ಈಗ ಒಂದ್ ಕೋರ್ಸ್ ನಾನು ತಗೊಂಡಿರ್ತೀನಿ, ಸಪೋಸ್ ನಾನು ಅನ್ಕೊಂಡಿದ್ದಲ್ಲಿ ನನ್ಗೆ ತೃಪ್ತಿ ಸಿಕ್ಕಿಲ್ಲ ಅಂದ್ರೆ, ಇಮಿಡಿಯೇಟ್ ಆಗಿ ಅದೇ ಸ್ಟ್ರೀಮ್ ಲೈನ್ ಅಲ್ಲಿ ಇರುವಂತಹ ಇನ್ನೊಂದು ಜಾಬ್ಗೆ ನಾನು ಚೇಂಜ್ ಆಗುವಂತ ಆಪರ್ಚುನಿಟಿ ನನ್ಗಿರ್ಬೇಕು. ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಕೂಡ ದುಡ್ಡನ್ನ ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ನಮಗ್ ಗೊತ್ತಿರ್ಬೇಕು. ಕಲಿತದ್ದು ಬಳಸಿಕೊತಮ್ಮ ಬಳಸೋದ ಉಳಿಸೋ ಜನ